ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆಲ್ಲರಿಗೂ ನಮಸ್ಕಾರ. ಗಿಡ ಸಾಂಬಾರ ಬೆಳೆಗಳ ಬೇಸಾಯ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನನ್ನೊಂದಿಗೆ ಕಾನ್ಫರೆನ್ಸ್ ಕಾಲ್ ಸೌಲಭ್ಯದ ಮೂಲಕ ನನ್ನ ಜೊತೆಯಲ್ಲಿದ್ದಾರೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಹರ್ಷ ಅವರು. ಡಾಕ್ಟರ್ ಹರ್ಷ ಅವರ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ. ಡಾಕ್ಟರ್ ಹರ್ಷ ಅವರ ನಮಸ್ಕಾರ. ನಾವು ಸ್ವಲ್ಪ ಗಟ್ಟಿಯಾಗಿ ಮಾತಾಡಬಹುದಾ? ಖಂಡಿತ. ಕೇಳಿದ್ರೆ ನೀವೀಗ ನಮ್ಮ ಜೊತೆ ಮಾತನಾಡಬಹುದು, ಗಿಡ ಸಾಂಬಾರು ಬೆಳೆಗಳ ಬೇಸಾಯ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಗಮನಿಸಿ 2462289 ಮತ್ತೊಮ್ಮೆ ಕೇಳಿಕೊಳ್ಳಿ, 2462289 STD ಕ್ರಮ ಸಂಖ್ಯೆ 08172. ಡಾಕ್ಟರ್ ಹರ್ಷ ಅವರೇ ಹೇಳ್ತೀರಾ, ಗಿಡ ಸಾಂಬಾರು ಬೆಳೆಗಳು ಅಂತ ಹೇಳಿ ಯಾವ್ಯಾವ ಬೆಳೆಗಳನ್ನು ವರ್ಗೀಕರಿಸಲಾಗಿದೆ, ಏನಿದು ಗಿಡ ಸಾಂಬಾರು ಬೆಳೆಗಳು ಅಂತಂದ್ರೆ? ಸರ್, ಯಾವ ಸಾಂಬಾರು ಬೆಳೆನಲ್ಲಿ ಕೆಲವೊಂದು ಭಾಗಗಳು ಉಪಯೋಗ ಬರ್ತದೆ, ಅಂದ್ರೆ ಮರದ ರೀತಿ ಬೆಳೆಯುತ್ತೆ, ಗಿಡದ ರೀತಿ ಬೆಳೆಯುತ್ತೆ, ಅಂತ ಸಾಂಬಾರ್ ಬೆಳೆಗಳನ್ನ ನಾವು ಗಿಡ ಸಾಂಬಾರು ಅಂತ ಹೇಳ್ತೀವಿ. ಉದಾಹರಣೆಗೆ ಎಲೆ ಸಾಂಬಾರು ಅಂತ ಹೇಳ್ತಾರೆ, ಅದಕ್ಕೆ ಕೊತ್ತಂಬರಿ ಆಗ್ಬೋದು ಅಥವಾ ನಮ್ ಕರಿಬೇವು ಆಗ್ಬೋದು. ಅದೇ ರೀತಿ ಸೀಡ್ ಸ್ಪೈಸಸ್ ಅಥವಾ ಬೀಜ ಸಾಂಬಾರು ಅಂತ ಹೇಳ್ತಾರೆ, ಅದಕ್ಕೆ ನಮ್ಮ ಜೀರಿಗೆ ಈ ತರ ಪದಾರ್ಥಗಳನ್ನ ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಮುಖ್ಯವಾಗಿ ಗಿಡ ಸಾಂಬಾರು ಬಂದಾಗ ಪ್ರಮುಖವಾದಂತ ಗಿಡ ಸಾಂಬಾರುಗಳು ಅಂತಂದ್ರೆ ಜಾಯಿಕಾಯಿ, ಪತ್ರೆ, ಚಕ್ಕೆ ಅಥವಾ ದಾಲ್ಚಿನ್ನಿ, ಲವಂಗ, ಆಮೇಲೆ ಆಲ್ ಸ್ಪೈಸಸ್ ಅಂದ್ರೆ ಕನ್ನಡದಲ್ಲಿ ಸರ್ವ ಸಾಂಬಾರು ಅಂತ ಹೇಳ್ತಾರೆ ಅದು. ಆಮೇಲಿಂದ ನಮ್ಮ ಹುಣಸೆಯನ್ನು ಕೂಡ ನಾವು ಗಿಡ ಸಾಂಬಾರು ಸೇರಿಸಬಹುದು. ಅದು ಬಿಟ್ಟರೆ ಬೇರೆ ಇನ್ಯಾವ್ದಾದ್ರು ಬೆಳೆ ಇದೆಯಾ? ಸದ್ಯಕ್ಕೆ ಭಾರತದಲ್ಲಿ ಪ್ರಸ್ತುತದಲ್ಲಿ ಈ ಬೆಳೆಗಳು ಬಹಳ ಪ್ರಮುಖ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ಹರ್ಷ ಅವರ ನಮಸ್ತೆ, ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಹೇಳಿ ಸರ್, ಯಾರು? ವಿಕ್ರಮಕ್ಕೆ ಧನ್ಯವಾದಗಳು ಸರ್. ತಮ್ಮ ಹೆಸರು? ಚಂದ್ರ ಅಂತ ಸರ್. ಚಂದ್ರ. ಹೇಳಿ ಚಂದ್ರ. ಹುಳಿಕೆರೆ ಕೊಪ್ಪಳು ಗ್ರಾಮ, ಮಾಂಡ್ಯ. ಹೇಳಿ ಚಂದ್ರ. ಸರ್, ಇದು ಸಾಂಬಾರ್ ಬೆಳೆ ಗಿಡಗಳು ಮನೆ ತಗೋಂತ ಹೇಳ್ತಾ ಇದ್ರು ಸರ್, ಅವೆಲ್ಲ ಕೇಳಿಸಿ ಅರಣ್ಯದಲ್ಲಿ ಸಿಗ್ತವೆ ಸರ್, ಅರಣ್ಯ ಲೆಕ್ಕದಲ್ಲಿ. ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದಾರೆ ಹರ್ಷ ಅವರ. ಚಂದ್ರ ಅವ್ರೆ, ತಾವು ಮಾತಾಡ್ತಾ ಇರೋದು ಎಲ್ಲಿಂದ ಅಂತ ತಿಳಿದಿಲ್ಲ. ಮಂಡ್ಯ. ಮಂಡ್ಯ. ಮಂಡ್ಯ ನಮ್ಮೂರ್ನವರು. ಮಂಡ್ಯದಿಂದ ನೀವು ಸೀದಾ ಶಿವಮೊಗ್ಗಕ್ಕೆ ಬಸ್ ಹತ್ತಿದ್ರೆ ಶಿವಮೊಗ್ಗದಲ್ಲಿ ಸರ್ಟಿಫೈಡ್ ನರ್ಸರಿಗಳಿದಾವೆ, ಸಾಗರದಲ್ಲಿ ನರ್ಸರಿಗಳಿದಾವೆ, ಹತ್ತಿರದಲ್ಲಿ ಅಂತ ನಿಮ್ಗೆ ಶಿವಮೊಗ್ಗ ಸಾಗರನೇ, ವನಶ್ರೀ ನರ್ಸರಿ ಅಂತ ಅಂದ್ಬಿಟ್ಟು ಶಿವಮೊಗ್ಗದಲ್ಲಿದೆ, ಸಾಗರದಲ್ಲಿ ಕೂಡ ಇದೆ. ಹಾಗಾಗಿ ಅಂತ ಕಡೆ ನೀವು ಈ ಗಿಡ ಸಾಂಬಾರ್ ಗಿಡಗಳು ನಾನು ಏನೇಳಿದೆ, ಜಾಯಿಕಾಯಿ ಮತ್ತೆ ಲವಂಗ, ಚಕ್ಕೆ, ಈ ಎಲ್ಲಾ ಗಿಡಗಳು ಸಿಗುತ್ತೆ. ಮನೆ ಹಿಂದೆ ಬೆಳ್ಕೋಬಹುದು ಅನ್ನೋದು ಅವ್ರದ್ದು ಮತ್ತೊಂದು ಪ್ರಶ್ನೆ. ಮನೆ ಹಿಂದೆಗಡೆ ನಿಮ್ಗೆ ನೆರಳಿತ್ತು ಅಂತಂದ ಪಕ್ಷದಲ್ಲಿ ಮನೆ ಮುಂದೆ ಲವಂಗ ಹಾಕೊಂಬೋದು, ಮತ್ತೆ ಜಾಯಿಕಾಯಿನೂ ಹಾಕೊಂಬೋದು, ಮತ್ತೆ ಚಕ್ಕೆನೂ ಹಾಕೊಂಬೋದು. ಸರ್ವ ಸಾಂಬಾರನ್ನ ಮನೆ ಹಿತ್ತಲಲ್ಲಿ ಬೆಳೆಯೋದಕ್ಕೆ ಬಹಳ ಸೂಕ್ತ. ಯಾಕಂದ್ರೆ ಈ ನೀವು ಚಕ್ಕೆ, ಲವಂಗ, ಜಾಯಿಕಾಯಿ ಇವು ಮೂರು ಬೆಳೆಯೋ ಜಾಗದಲ್ಲಿ ಇದೊಂದೇ ಒಂದು ಗಿಡ ಬೆಳಿಬಹುದು. ಹಾಗಾಗಿ ಸರ್ವ ಸಾಂಬಾರ ಗಿಡನ ನೀವು ಬೆಳ್ಕೊಳ್ಳಿ. ನಿಮ್ಗೆ ಹತ್ತಿರದಲ್ಲಿ ಸಿಗೋದು ಅಂತಂದ್ರೆ ನಿಮ್ಗೆ ಶಿವಮೊಗ್ಗದ ಸಿಗತ್ತೆ. ಸರ್, ಬಿಸಿಲು ಹೆಚ್ಚಾಗಿದ್ರೆ ಗಿಡಗಳು ನೆರಳು ಬೇಕು. ತೆಂಗಿನ ಮರದ ನೆರಳಾಗ್ಬೋದು ಅಥವಾ ಮಾವಿನ ಮರದ ನೆರಳಾಗ್ಬೋದು, ಇಷ್ಟಲ್ಲಿದ್ರೆ ಬರ್ತದೆ. ಆದ್ರೆ ಗಿಡ ಸಾಂಬಾರ್ ಸರ್ವ ಸಾಂಬಾರಕ್ಕೆ ನೀವು ಓಪನ್ ಆಗಿರೋ ಜಾಗದಲ್ಲಿ ಹಾಕಿದ್ರು ಅಂತ ಸಮಸ್ಯೆ ಏನಿಲ್ಲ, ಮನೆ ಮಟ್ಟದಲ್ಲಿ ಬೆಳಿತೀನಿ ಅಂದ್ರೆ. ಆದ್ರೆ ಲವಂಗ, ಜಾಯಿಕಾಯಿಗೆ ನೆರಳು ಬೇಕೇ ಬೇಕು. ಆಯ್ತು ಸರ್, ಒಳ್ಳೇದು. ಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೇದು, ಒಳ್ಳೇದು ಚಂದ್ರ ಅವರೇ, ನಮಸ್ಕಾರ. ಸರ್, ಈಗ ಮೊದಲನೇದಾಗಿ ಜಾಯಿಕಾಯಿ ಬಗ್ಗೆ ಹೇಳಿ ಸರ್, ಯಾಕೆಂದ್ರೆ ಬಹಳಷ್ಟು ಜನರಿಗೆ ಈ ಬೆಳೆ ಬೆಳಿಬೇಕು ಅನ್ನೋ ಆಸಕ್ತಿ ಇದೆ ಹಾಸನ್ ಜಿಲ್ಲೆನಲ್ಲಿ. ಸರ್, ಈ ಹಿಂದೆ ಏನಾಗ್ತಿತ್ತು, ಸಾಂಪ್ರದಾಯಿಕವಾಗಿ ಜಾಯಿಕಾಯಿ ಬೆಳೀತಿದ್ದ ಜಾಗಗಳೇನಿತ್ತು ಅಂದ್ರೆ ಈ ಕರಾವಳಿ ಪ್ರದೇಶ ಮತ್ತೆ ಪಶ್ಚಿಮ ಘಟ್ಟದ ಬೆಟ್ಟಗಾಡುಗಳಲ್ಲಿ ಮತ್ತೆ ಮಲ್ನಾಡಿನಲ್ಲಿ ಬೆಳೀತಾ ಇದ್ರು. ಪ್ರಮುಖವಾಗಿ ಇಂತಹ ಜಾಗದಲ್ಲಿ ಬೆಳೆದಾಗ ಜಾಯಿಕಾಯಿ ಕುಯಿಲಿಗೆ ಬರೋದೇ ಮಳೆಗಾಲದಲ್ಲಿ, ಅದನ್ನ ಒಣಸೋದು ಬಹಳ ದೊಡ್ಡ ಸಮಸ್ಯೆ ಆಗ್ತಿತ್ತು. ಇಂತಹ ಟೈಮ್ನಲ್ಲಿ ಬೂಸ್ಟ್ ಬರೋದು, ಹಾಗಾಗಿ ಬೂಸ್ಟ್ ಬಂದಾಗ ಅದರಿಂದ ಅಪ್ಲೋಟಾಕ್ಸಿನ್ ಅನ್ನುವಂತ ಒಂದು ವಿಷದ ಅಂಶ ಪ್ರೊಡ್ಯೂಸ್ ಆಗೋದು. ಇದನ್ನ ತಡೆಗಟ್ಟಲಿಕ್ಕೆ ತಮಿಳ್ನಾಡಿನಂತ ಜಾಗದಲ್ಲಿ ಅಂದ್ರೆ ಮೆಟ್ಟುಪಾಳ್ಯಂ, ಪೊಲ್ಲಾಚಿ ಈ ತರ ಜಾಗಗಳಲ್ಲಿ ಕಸಿ ಮಾಡಿರುವಂತ ಜಾಯಿಕಾಯಿ ಗಿಡಗಳನ್ನ ಬೆಳಿಲಿಕ್ಕೆ ಶುರು ಮಾಡೋದು. ಅದನ್ನ ಗಮನಿಸಿದ್ರೆ, ಅಲ್ಲಿ ಆಗಿರುವಂತ ಸಕ್ಸಸ್ ನ ಗಮನಿಸಿದ್ರೆ, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಭಾಗದಲ್ಲಿ ಏನು ತೆಂಗಿನ ತೋಟಗಳಿದಾವೆ, ಅಡಿಕೆ ತೋಟಗಳಿದಾವೆ, ಅಲ್ಲಿ ಖಂಡಿತವಾಗಿ ಕಸಿ ಮಾಡಿರುವಂತ ಜಾಯಿಕಾಯಿ ಗಿಡಗಳನ್ನ ತುಂಬಾ ಅದ್ಭುತವಾಗಿ ಬೆಳಿಬಹುದು ಸರ್. ಮತ್ತೆ ನೀರಾವರಿ ಅನ್ನೋದು ನಮಗೆ ಬಹಳ ಅವಶ್ಯಕತೆ ಇದೆ. ವರ್ಷದ 365 ದಿನ ನಮಗೆ ನೀರು ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇದ್ರೆ ನಾವು ತೆಂಗಿನ ತೋಟದಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಉಪ ಬೆಳೆಯಾಗಿ ನಾವು ಜಾಯಿಕಾಯನ್ನ ಬೆಳಿಬಹುದು. ತಳಿಗಳೇನಾದ್ರು ಇದೆಯಾ ಹರ್ಷ ಅವರ ಇದರಲ್ಲಿ? ತಳಿಗಳ ವಿಚಾರಕ್ಕೆ ಬಂದಾಗ ಸರ್, ISR ಇಂದ ಭಾರತೀಯ ಸಾಂಬಾರು ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಇಂದ ವಿಶ್ವಶ್ರೀ ಅನ್ಬಿಟ್ಟು ಒಂದು ತಳಿ ರಿಲೀಸ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ನಾವು ಜಾಯಿಕಾಯಿನಲ್ಲಿ ಸೆಕ್ಷುವಲ್ ಡೈಮಾರ್ಫಿಸಮ್ ಅನ್ನುವಂತ ಸಮಸ್ಯೆ ಇದೆ. ಅಂದ್ರೆ ಜಾಯಿಕಾಯಿ ಗಿಡದಲ್ಲಿ ಗಂಡು ಜಾತಿ ಗಿಡಗಳೇ ಜಾಸ್ತಿ ಬರ್ತದೆ ಹೆಣ್ಣು ಜಾತಿಗಿನ್ನ. ನಾವು ಹೇಳೋದು 20 ಹೆಣ್ಣು ಗಿಡಗಳಿಗೆ ಒಂದು ಗಂಡು ಗಿಡ ಬೇಕು ಪರಾಗಸ್ಪರ್ಶಕ್ಕೋಸ್ಕರ ಅಂತೇಳಿ. ಗುರುತಿಸೋದು ಹೇಗೆ ಗಂಡು ಹೆಣ್ಣನ್ನ? ಸರ್, ಗುರುತಿಸೋದು ಹೇಗೆ ಗಂಡು ಗಿಡ ಹೆಣ್ಣು ಗಿಡ ಅನ್ನ ಗುರುತಿಸೋದು? ಸರ್, ಇದುವರೆಗೂ ಅದು ಪ್ರಕೃತಿ ಮಾಡಿರುವಂತ ಒಂದು ಸೀಕ್ರೆಟ್ ಅನ್ಕೊಳ್ಳಿ. ಆ ಗಿಡಗಳನ್ನ ಕೆಲವರು ಈಗ ಪೂರ್ಣಚಂದ್ರ ಭಟ್ರ ಅಂತ ಅಂದ್ಬಿಟ್ಟು ಕಾರವಾರದಲ್ಲಿ ಇದ್ರು, ಅವ್ರದೊಂದು ದೊಡ್ಡ ತೋಟ ಇತ್ತು, ತುಂಬಾ ಅನುಭವ ಇದ್ದು ಪಳಗಿರುವಂತವರು. ಆ ಬರುವಂತ ಚಿಗುರಿನ ಬಣ್ಣ, ಎಲೆ ಬಣ್ಣ ಮತ್ತೆ ಎಲೆ ರೂಪ ಇವನ್ನ ನೋಡಿ ಇದು ಗಂಡಾಗತ್ತೆ ಇದು ಹೆಣ್ಣಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಆಕ್ಯುರಸಿ ತುಂಬಾ ಕಮ್ಮಿ, ನಿಖರವಾಗಿ ಇದು ಗಂಡು ಹೆಣ್ಣು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ದೂರವಾಣಿ ಕರೆ ಇದೆ, ಹರ್ಷ ಅವರೇ ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಾ? ನಮಸ್ತೆ ಸರ್, ನಾನು ಬೆಲೂ ಕಾಣೆನಳ್ಳಿ. ಹೆಸರು ಸರ್? ಯೋಗೀಶಪ್ಪ ಅಂತ ಸರ್. ಯೋಗೀಶಪ್ಪ ಅಂತಲ? ಹೌದು ಸರ್. ಹೇಳಿ ಯೋಗೀಶಪ್ಪನವ್ರೆ. ಸರ್, ಸರ್ವ ಸಾಂಬಾರ್ದು ಆಲ್ರೆಡಿ ಹಾಕಿದೀವಿ, ನಮ್ದಲ್ಲೇ ಒಂದ್ 7-8 ವರ್ಷ ಆಗಿದೆ, ಕಾಯಿ ಬಿಡ್ತಾ ಇಲ್ಲ. ಅದು ಎಲೆ ಬಿಟ್ಟಿದೆ, ಕಾಯಿ ಬಿಡ್ತಾ ಇಲ್ಲ ಊರ್ನಲ್ಲಿ ಒಂದ್ 2 ಸರ್ವ. ಸರ್ವ ಸಾಂಬಾರ್ ಗಿಡದಲ್ಲಿ ನಿಮ್ಗೆ ಕಾಯಿ ಅಥವಾ ಬೀಜ ಬರೋದು ಸುಮಾರು 6 ವರ್ಷದ ನಂತರ. 6 ವರ್ಷ ಬೇಕಾ ಸರ್? 6 ವರ್ಷ ಬೇಕು ಬೀಜ ಬರೋ. ಆಮೇಲೆ ಚಕ್ಕೆ ಗಿಡಗಳು ನೀವ್ ಹೇಳಿದ್ ನರ್ಸರಿ ಶಿವಮೊಗ್ಗ ಸಾಗರ ಅಂದ್ರೆ ಇಲ್ಲೆಲ್ಲ ಸಿಗ್ತಾವಲ್ಲ, ತಗೊಂಡ್ ಹಾಕ್ಬೋದ ಸರ್? ಅಲ್ಲಿ ಚಕ್ಕೆ ಗಿಡಗಳೆಲ್ಲ ಹಾಕ್ತಾ ಇದೀವಿ ತಗೊಂಡ್ ನಾವು ಮತ್ತೆ ಮತ್ತೆ. ಚಕ್ಕೆ ಗಿಡಕ್ಕಿನ್ನ ನೀವು ಜಾಯಿಕಾಯಿಗೆ ಹೋಗಿ, ಸಮಸ್ಯೆ ಏನು ಅಂತ ನೇರವಾಗಿ ಹೇಳ್ತೀನಿ. ಹೇಳಿ. ಚಕ್ಕೆ ಗಿಡದ ತೊಗಟೆ ಬಿಡ್ಸೋದಿದೆಯಲ್ಲ. ಹೌದೌದು. ಆ ಲೇಬರ್ ಖರ್ಚು, ಮಾರುಕಟ್ಟೆ ಧಾರಣೆ ಇವೆರಡನ್ನೂ ನೋಡಿದ್ರೆ ನಮ್ಗೇನು ಲಾಭ ಇಲ್ಲ. ಜಾಯಿಕಾಯಿ ಎಷ್ಟು ವರ್ಷ ಬಿಡ್ತದೆ ಸರ್ ಈಗೆಲ್ಲ? ಈಗ ನರ್ಸರಿ ಜಾಯಿಕಾಯಿ ಕಸಿ ಗಿಡಗಳು ನಿಮ್ಗೆ 2-3 ವರ್ಷದಿಂದ ಶುರು ಆಗುತ್ತೆ. ಆದ್ರೆ ಆ ಟೈಮಲ್ಲಿ ಫಸಲ್ನ ಯಾರು ನಿಲ್ಸೋದಿಲ್ಲ. ಕನಿಷ್ಠ ಪಕ್ಷ 4 ವರ್ಷ ತನಕ ಗಿಡನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ನಂತರ ಇಳುವರಿ ಬರ್ಲಿಕ್ಕೆ ಅವಕಾಶ ಮಾಡ್ತಾರೆ. ಒಂದು 100 ರೂಪಾಯಿ ರೇಂಜ್ ಅಲ್ಲಿ ಇರುತ್ತೆ ಸರ್, ಅದಕ್ಕಿಂತ ಜಾಸ್ತಿ ಇರುತ್ತಾ? ಜಾಯಿಕಾಯಿ ಕಸಿ ಮಾಡಿರೋ ಗಿಡಗಳು 400 ರೂಪಾಯಿಂದ ಶುರು ಆದ್ರೆ 1,000 ರೂಪಾಯಿ ತನಕ ಇದೆ ಸರ್ ಗಿಡಗಳು. ನರ್ಸರಿ ಕ್ವಾಲಿಟಿ ಮತ್ತೆ ಗಿಡಗಳ ವಯಸ್ಸು ಇವೆರಡರ ಆಧಾರದ ಮೇಲೆ ಅದು ಪ್ರೊಸೆಸಿಂಗ್. ಜಾಯಿಕಾಯಿ ಒಣಗಿಸಿ ಅದೇನು ಸರ್, ಅದು ಪ್ರೊಸೆಸಿಂಗ್ ಏನಿರಲ್ವಾ? ಕಿತ್ತು ಒಣಗ್ತದ ಅಷ್ಟೇನಾ? ಆ ಜಾಯಿಕಾಯಿ ಹಣ್ಣು ಯಾವಾಗ ಓಪನ್ ಆಗತ್ತಲ್ಲ, ಹಣ್ಣು ನೋಡ್ಲಿಕ್ಕೆ ದೂರದಿಂದ ನಮ್ ಸಿಪ್ಪೆ ಕಾಯ್ಕೊಂಡ ಕಾಣ್ತದೆ. ಆ ಹಣ್ಣು ಓಪನ್ ಆಗತ್ತೆ ಕೆಳಗಡೆ, ಓಪನ್ ಆದಾಗ ಒಳಗಡೆ ಇರೋ ಪತ್ರೆ ಕೆಂಪು ಪತ್ರೆ ಕಾಣ್ತದೆ, ಅದು ನಿಮ್ಗೆ ಕುಯಿಲಿಗೆ ರೆಡಿ ಇದೆ ಅಂತ ತೋರಿಸುವಂತ ಇಂಡಿಕೇಶನ್. ಹೇಳಿ ಸರ್. ಈ ಆಲ್ಸ್ಪೈಸ್ ಎಲೆಗಳು ಯೂಸ್ ಮಾಡ್ಲಿಕ್ಕೆ ನಾವು ಮಾರ್ಕೆಟಿಂಗ್ ಏನಾರ ಇದು ಮಾಡ್ಬೋದಾ ಸರ್? ಅದು ಕಾಳು ಬಿಟ್ಟು ಎಲೆಗಳು ಯೂಸ್ವಾದಂತ ಮಾರ್ಕೆಟ್ ಸರ್. ಏನ್ ಸರ್? ಬಹಳ ಸೀಮಿತವಾದಂತ ಮಾರ್ಕೆಟ್. ಹೌದಾ? ಹಾ, ಮಾರ್ಕೆಟ್ ಸಾಮಾನ್ಯವಾಗಿ ಈ ಮರ ಸಾಂಬಾರ್ ಗಿಡಗಳ ಮಾರ್ಕೆಟ್ ಏನಿದೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಗೆ ಫಸ್ಟ್ ಪ್ರಿಯಾರಿಟಿ ಇದೆ. ಆಯಿಲ್ ಎಕ್ಸ್ಟ್ರಾಕ್ಷನ್ ಆದ ನಂತರ ಈ ಲೋಕಲ್ ಮಾರ್ಕೆಟ್ ಗೆ ಬರ್ತದೆ, ಅಂದ್ರೆ ದಿನ ಬರ್ತದೆ. ಹಾಗಾಗಿ ಸರ್ವ ಸಾಂಬಾರದ ಎಲೆಗಳನ್ನ ನೀವು ಕಿತ್ತು ಒಣಗಿಸ್ಕೊಂಡು ನೆರಳಲ್ಲಿ ಅದನ್ನ ಪುಡಿ ಮಾಡಿಕೊಂಡು ಟೀ ಸೊಪ್ಪಿನ ಜೊತೆ ಹಾಕೊಂಡ್ರೆ ನಿಮ್ಗೆ ಮಸಾಲೆ ಟೀ ಆಗ್ತದೆ. ಆಮೇಲಿಂದ ನೀವು ಮನೇಲಿ ಬಾತು, ಬಿರಿಯಾನಿ ಇವೆಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಚಕ್ಕೆ, ಲವಂಗ, ಜಾಯಿಕಾಯಿ ಇವು ಮೂರರದ್ದು ಸಬ್ಸ್ಟಿಟ್ಯೂಷನ್ ಸರ್ವ ಸಾಂಬಾರ್ನಲ್ಲಿ ಮಾಡ್ಕೊಬಹುದು. ಏನು ಸಮಸ್ಯೆ ಇಲ್ಲಲ್ಲ ಸರ್? ನೇರವಾಗಿ ಅದೇ ಡಾಕ್ಟರ್ ಸಲಹೆ ಇಲ್ದಂಗ್ ತಗೋಬಹುದು ಅದ್ ನೇರವಾಗಿ ನಾವೇ? ಏನು ಸಮಸ್ಯೆ ಇಲ್ಲ. ಅದು ಸರ್ವ ಸಾಂಬಾರ್ ಗಿಡ ಆಯ್ತು ಅಂತಂದ್ರೆ ಯಾವುದೇ ಭಯ ಇಲ್ಲದೆ ದಯವಿಟ್ಟು ಉಪಯೋಗಿಸಿ. ಹೌದು ಸರ್, ಆಲ್ಪೈಸ್ ಬಳಸ್ಬಹುದು. ಬಳಸ್ಬಹುದು ಸರ್. ಒಳ್ಳೇದು ಯೋಗೀಶ್ ಅಪ್ಪನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ. ಅದೇ ಜಾಯಕಾಯಿದು ಗಂಡು ಹೆಣ್ಣಿನ ಗಿಡದ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಗಂಡು ಹೆಣ್ಣಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗದೆ ಇರೋದಕ್ಕೆ ನಾವೇನ್ ಮಾಡ್ತೀವಿ, ಅಲ್ಲಿಗೆ ಗ್ರಾಫ್ಟಿಂಗ್ ಮಾಡ್ತೀವಿ ಸರ್, ಕಸಿ ಮಾಡ್ಕೊಂತೀವಿ. ಓಕೆ. ಕಸಿ ಮಾಡೋದ್ರಿಂದ ನಮ್ಗೆ ಅಲ್ಲಿ ಗಂಡು ಹೆಣ್ಣು ಎರಡೂ ಒಂದೇ ಗಿಡದಲ್ಲಿ ಬರೋ ರೀತಿ ಆಗತ್ತೆ. ವಿಚಿತ್ರ ಅಂತಂದ್ರೆ ಪ್ರಕೃತಿ ವಿಚಿತ್ರ ನೋಡಿ. ತಾಳ್ಗುಪ್ಪದಲ್ಲಿ ತಿಮ್ಮಪ್ಪ ಹೆಗಡೆ ಅನ್ಬಿಟ್ಟು ಒಬ್ಬ ರೈತರು, ಅವ್ರ ತೋಟದಲ್ಲಿರೋ ಗಿಡದಲ್ಲಿ ಒಂದೇ ಹೂವಿನಲ್ಲಿ ಗಂಡು ಹೆಣ್ಣು ಎರಡು ಇದೆ. ಆಯ್ತಾ, ಅಲ್ಲಿಂದ ನಾವು ಬೀಜನ ತಂದು ಬೇರೆ ಪ್ರದೇಶದಲ್ಲಿ ಹಾಕಿದ್ರೆ ಆ ಗಿಡಗಳು ಐದರ ಹೆಣ್ಣಾಗ್ತದೆ ಇಲ್ಲ ಗಂಡಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಇದು ಲೊಕೇಶನ್ ಸ್ಪೆಸಿಫಿಕ್, ಆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅದ್ರ ಬೇಗ. ನಾವು ಗಿಡ ಹಾಕ್ಬೇಕಾದ್ರೆ, ಗಿಡ ಹಾಕ್ಬೇಕಾದ್ರೆ 20 ಹೆಣ್ಣು ಗಿಡಕ್ಕೆ 10 ಗಿಡ ಗಂಡು ಅಂತೇನೋ ಹೇಳ್ತಾ ಇದ್ರಿ ತಾವು, ಅದನ್ನ ಯಾವ ರೀತಿ ಹಾಕ್ಬೇಕು? ಒಂದು ಗಂಡು ಗಿಡ ಬೇಕಾಗುತ್ತೆ. ಒಂದು ಗಂಡು ಗಿಡ, ಒಂದು ಗಿಡ ಅಂದ್ರೆ ಈಗ ನರ್ಸರಿನವ್ರು ಕೊಡುವಾಗ್ಲೇ ಆತರ ಹೆಣ್ಣು ಗಂಡು ಅಂತ ಪ್ರತ್ಯೇಕವಾಗಿ ಕೊಡ್ತಾರ ಸರ್? ಒಂದು ಚಾನ್ಸ್ ಫ್ಯಾಕ್ಟ್ ಬರ್ತದಲ್ಲ ನಮ್ಗೆ, ಏನ್ ಗಿಡಗಳು ಬರ್ತವೆ ಅದ್ರಲ್ಲಿ ಒಂದು ಚಾನ್ಸ್ ಫ್ಯಾಕ್ಟ್ ಅಷ್ಟೇ. ಹೌದಾ? ಆದ್ರೆ ಗ್ರಾಸ್ ಮಾಡಿದಾಗ ಅದ್ರಲ್ಲಿ ಗಂಡು ಹೆಣ್ಣಿನ ಅವಶ್ಯಕತೆ ಇರೋದಿಲ್ಲ, ಗ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ಗಂಡು ಹೆಣ್ಣು ಎರಡನ್ನೂ ಸೇರ್ಸ್ ಮಾಡಿರ್ತಾರೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ ಬನ್ನಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಾನು ಇಲ್ಲಿ ಹಾಸನಿಂದ ಬಳಗಾರು ಬೀದಿ ವೆಂಕಟಕೃಷ್ಣ ಅಂತ ಹೇಳಿ. ವೆಂಕಟಕೃಷ್ಣ, ನಾನು ವ್ಯಾಪಾರಸ್ಥ, ಜಾಯಿಕಾಯಿ ವ್ಯಾಪಾರ ಮಾಡೋನೆ. ಜಾಯಿಕಾಯಿ ಪತ್ರೆ ಇಂಥವೆಲ್ಲ ಮಾಡ್ತೀನಿ, ಅಲಕ್ಕಿ ಲವಂಗ ಎಲ್ಲ ಸಂತೆಗಳಲ್ಲಿ ವ್ಯಾಪಾರ ಮಾಡೋನು. ಆದ್ರೆ ಜಾಯಿಕಾಯಿನಲ್ಲಿ ಹಿಂದೆ ರಾಮ್ ಪತ್ರೆ ಕಾಯಿ ಅಂತಲೂ ಜಾಯಿಕಾಯಿ ಸೇಮ್ ಇದ್ದಂಗೆ ಇತ್ತು, ಅದೇ ತರನೇ. ಆದ್ರೆ ಅದು ತದ್ವಿರುದ್ಧ, ಅದು ಜಾಯಿಕಾಯಿ ಒರಿಜಿನಲ್ ಮಗು ಬಾಣಂತಿಗೆ ಆಗ್ಲಿ ಅಡಿಗೆಗಾಗ್ಲಿ ಆಮೇಲೆ ಈ ಕೀರು ಪಾಯಸಕ್ಕಾಗ್ಲಿ ಉಪಯೋಗಿಸ್ತೀವಿ. ಅದರಲ್ಲಿ ಸೆಲೆಕ್ಷನ್ ಅಂದ್ರೆ ಅಪರೂಪದ ಕಾಯಿಗಳೆಲ್ಲ ಆರಿಸಿ ತೆಗೆದಿಟ್ಟು ಅದನ್ನ ಮಗು ಬಾಣಂತಿಗೆ ಬಜೆ ಜೊತೆ ಜಾಯಿಕಾಯಿನೂ ಕೊಡೋ ರೂಢಿ ಇದೆ. ಹೌದು ಹೌದು, ಇದು ಬೆಳೆಗಿಂತಲೂ ಅದರ ಒಳಮರ್ಮ, ಅದು ಉಪಯೋಗಿಸೋ ವಿಧಾನ, ಅದು ಯಾತಿಕ್ ಬೆನಿಫಿಟ್, ಯಾವ್ದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ. ಯಾಕಂದ್ರೆ ಸಾವಿರಾರು ರೂಪಾಯಿವರೆಗೂ ಇದೆ ಕೆಜಿ ರೇಟ್ಗಳು. ಯಾವ ಕಿಲೋ ಎರಡ್ ತರ, ಈ ಕೊಪ್ಪ, ಕೊಟ್ಟಿಗೆ ಹಾರ, ಕಳಸ ಇಂತ ಕಡೆ ಎಲ್ಲ ಉದ್ದನೆ ಕಾಯಿ ಬರುತ್ತೆ ಮೂಡಿಗೆರೆಯಿಂದ ಹತ್ತಗೆ. ಈ ನಮ್ಮ ಸಕಲೇಶ್ಪುರ ಸುತ್ತಮುತ್ತಿಂದು ಯಾಲಕ್ಕಿ ಇದೆಯಲ್ಲ ಗುಡ್ಡಗಾಯಿ ಗೆಡ್ಡೆಕಾಯಿ, ಇದರಲ್ಲಿ ಶ್ರೇಷ್ಠ. ಪ್ರಶ್ನೆ ಏನ್ ಕೇಳಿ ದಯಮಾಡಿ ವೆಂಕಟಕೃಷ್ಣ ಅವರ, ಇದೇ ಪ್ರಶ್ನೆ, ಕಾಯಿನಲ್ಲಿ ಯಾವ್ದು ಸರಿಯಾದ್ದು ಅಂತ. ಯಾವ್ದು? ಯಾಲಕ್ಕಿ. ಯಾಲಕ್ಕಿ ಮತ್ತು ಜಾಯಿಕಾಯಿನಲ್ಲಿ ರಾಮಪತ್ರೆ ಕಾಯಿ ಅನ್ನೋದು ನೋಡಿದೀನಿ, ಆದ್ರೆ ಅದ್ರೊಳಗೂ ಎಣ್ಣೆ ಅಂಶ ಎಲ್ಲ ಇರುತ್ತೆ. ಅಲ್ಲ ಈಗ ನಿಮ್ ಪ್ರಶ್ನೆ ಏನು ಅರ್ಥ ಆಗ್ತಿಲ್ವೇ? ನನ್ ಪ್ರಶ್ನೆನೇ ಅರ್ಥ ಆಗ್ಲಿಲ್ವಾ? ಆದ್ಮೇಲೆ ಸಿಗುತ್ತೆ ಸರ್, ರಾಮಪತ್ರೆ ಅಂತ ಅವ್ರು ಏನ್ ಹೇಳ್ತಿದ್ದಾರೆ ನೋಡ್ಲಿಕ್ಕೆ ಜಾಯಿಕಾಯಿ ತರನೂ ಇರ್ತದೆ. ಆಡಿನ ಉಪ ಉತ್ಪನ್ನಗಳಲ್ಲಿ ಅವು ಬರ್ತದೆ. ಈಗ ನಾವು ಮರಾಠ ಮೊಗ್ಗು ಅಂತ ಏನ್ ಹೇಳ್ತೀವಲ್ಲ, ಅದೇ ರೀತಿ ಸಿಲ್ಕ್ ಕಾಟನ್ ಗಿಡದಲ್ಲಿ ಸಿಗುತ್ತೆ. ಒರಿಜಿನಲ್ ಮರಾಠಿ ಮೊಗ್ಗು ಲವಂಗ ಇದ್ದಾಗೆ ಇರುತ್ತೆ. ಈ ಉದ್ದನೆ ಕಾಯಿಲ್ಲ, ಅದು ಕಾಳು ಮೊಗ್ಗು ಅಂತ ಕರಿತೀವಿ. ಆದ್ರೆ ಚೆನ್ನಾಗಿ ಉಪಯೋಗಿಸುವಂತದ್ದು ಸರಿಯಾದ ಮೊಗ್ಗೆನೆ, ಬಾತು ಪಲಾವು ಇಂಥವಕ್ಕೆಲ್ಲ. ಆಲ್ಕಲೈಡ್ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಒಗ್ದೇ ಇರುವಂತಹ ಆಲ್ಕಲೈಡ್ ಅಂದ್ರೆ ಕೆಲವೊಂದು ರಾಸಾಯನಿಕ ಪದಾರ್ಥಗಳು ರಾಮಪತ್ರೆನಲ್ಲಿ ಇರೋದ್ರಿಂದ ಅದನ್ನ ರೆಗ್ಯುಲರ್ ಆಗಿ ಬಳಸೋದಕ್ಕೆ ಅವಕಾಶ ಇಲ್ಲ ಸರ್. ಆತರ ಚಕ್ಕೆ ಗಿಡದಲ್ಲಿ ನಾನು ಬಹುಶಃ ತಮಗೆ ಗೊತ್ತಿರಬಹುದು, ಚಕ್ಕೆ ಗಿಡದಲ್ಲಿ ಕ್ಯಾಶಿಯ ಸ್ಪೀಶೀಸ್ ಏನ್ ಬರ್ತದೆ ಅದರಿಂದ ಇಂಡೋನೇಷ್ಯಾ ಇಂದ ಬರುವಂತದ್ದು ಪಾರ್ಶ್ವವಾಯು ತರ್ತದೆ ಹೆಚ್ಚಾಗಿ ಬಳಸಿದಾಗ. ಅದೇ ಸಿಲೋನ್ ನಿಂದ ಬರುವಂತ ಚಕ್ಕೆ ಆಯ್ತು ಅಂತಂದ್ರೆ ಉತ್ಕೃಷ್ಟವಾಗಿರ್ತದೆ. ಅದೇ ರೀತಿ ನಮ್ಗೆ ಜಾಯಿಕಾಯಿಗೆ ಮರಾಠ ಮೊಗ್ಗಿಗೆ ಇಂಥವಕ್ಕೆಲ್ಲ ಬಹಳಷ್ಟು ಸಬ್ಸ್ಟಿಟ್ಯೂಟ್ ಇದೆ. ಅಂದ್ರೆ ಸರಿಯಾದನ್ನೇ ಸೆಲೆಕ್ಷನ್ ಮಾಡಬೇಕು, ಸರಿಯಾದನ್ನೇ ಆರಿಸ್ಕೋಬೇಕು ಅಂತ ನನ್ನ ದೃಷ್ಟಿ ಇದೆ. ಒಳ್ಳೇದು ವೆಂಕಟಕೃಷ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ ಸರ್. ಈಗ ಜಾಯಿಕಾಯಿನೇ ನಾವು ಬೆಳೆಯೋದಾದ್ರೆ ಯಾವ ರೀತಿ ಬೆಳಿಬೇಕು ಅಂತೀರಿ ಸರ್? ಜಾಯಿಕಾಯಿ ಗಿಡಗಳನ್ನ ತಂದು ಮುಂಗಾರಿನಲ್ಲಿ ನಾಟಿ ಮಾಡ್ಲಿಕ್ಕೆ ಬಹಳ ಸೂಕ್ತವಾದ ಸಮಯ. ಒಂದು ಗುಂಡಿ 2.5 ಅಡಿ ಆಳ, 2.5 ಅಡಿ ಅಗಲ. ಪ್ರತಿ ಗುಂಡಿಗೆ ಸುಮಾರು 1.5 ಕುಕ್ಕೆಯಿಂದ 2 ಕುಕ್ಕೆ ಅಷ್ಟು ಕೊಟ್ಟಿಗೆ ಗೊಬ್ಬರ, ಕಾಡು ಮಣ್ಣು, ಮತ್ತೆ ಒಂದ್ ಸ್ವಲ್ಪ ಒಂದು 50 ಗ್ರಾಮ್ನಷ್ಟು ಹತ್ತಿ ಪ್ರಕಾರ 26 ಆಗ್ಬೋದು 19 ಆಗ್ಬೋದು ಗೊಬ್ಬರ ಹಾಕೊಳ್ಳಿ. ಹಾಕೊಂಡು ಕಸಿ ಮಾಡಿರೋ ಗಿಡಗಳನ್ನ ನೆಟ್ಟು 3 ವರ್ಷ ಅದನ್ನ ನೋಡ್ಕೊಬೇಕಾಗ್ತದೆ. ಆಮೇಲೆ ಇಂಟೆನ್ಸಿವ್ ಆಗಿ ಮಾಡ್ತೀವಿ ಅಂದಾಗ ಪ್ರತಿ ವರ್ಷ ವರ್ಷಕ್ಕೆ 2 ಸರ್ತಿ ಗೊಬ್ಬರ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಜೊತೆಗೆ ಒಂದ್ 1/4 ಕೆಜಿಯಷ್ಟು ಬೇವಿನ ಹಿಂಡಿ ವರ್ಷಕ್ಕೆ 2 ಸರ್ತಿ. ಅದ್ರ ಜೊತೆಗೆ ಮೊದಲು ಸ್ಟಾರ್ಟಿಂಗ್ ಒಂದು 3 ವರ್ಷ 50 ಗ್ರಾಂನಷ್ಟು ಯೂರಿಯಾ, ಒಂದು 100 ಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ರಾಕ್ ಫಾಸ್ಫೇಟ್, ಒಂದು 50 ಗ್ರಾಂನಷ್ಟು ಪೊಟಾಶ್. ಅದ ತದನಂತರ ಅದು ಒಂದು 5 ವರ್ಷದ ನಂತರ ತಲುಪಿದ ಮೇಲೆ ಅದು ಡೋಸ್ ಅನ್ನ ಜಾಸ್ತಿ ಮಾಡ್ತಾ ಬರಬೇಕು. ಹಾಸನ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಬೆಳಿಬಹುದು ಅಂತೀರಿ ಹರ್ಷ ಅವರು? ಸರ್, ನಾವು ಜಾಯಿಕಾಯಿ ವಿಚಾರಕ್ಕೆ ಬಂದಾಗ ಹಾಸನ ಜಿಲ್ಲೆನಲ್ಲಿ ಈ ಅತಿ ಹೆಚ್ಚು ಮಳೆ ಬೀಳುವಂತ ಜಾಗಗಳೇನಿದಾವೆ, ಸಕಲೇಶ್ಪುರದಲ್ಲಿ ಕಾಡ್ಮನೆ ಭಾಗ ಆಗ್ಬೋದು, ಈ ತರ ಭಾಗಗಳನ್ನ ಬಿಟ್ಟು ಮಿಕ್ಕ ಹಾಸನ ಜಿಲ್ಲೆ 8 ತಾಲೂಕಿನಲ್ಲಿ ನಾವು ಜಾಯಿಕಾಯಿ ಬೆಳಿಬಹುದು. ಅಂದ್ರೆ ನಮಗೆ ನೆರಳು ಬೇಕು ಮೊದಲನೇದು. ಈಗ ಸೂಕ್ತವಾಗಿ ಹೇಳಬೇಕು ಅಂತಂದ್ರೆ ಹಳೆನರಸೀಪುರ, ಅರಕಲಗೂಡು. ಅದಾದ ನಂತರ ಚಂದ್ರಾಯಪಟ್ಟಣ ಮತ್ತೆ ಅರಸೀಕೆರೆ ತೆಂಗಿನ ತೋಟ. ಕಂಡೀಷನ್ ಏನಪ್ಪಾ ಅಂದ್ರೆ ನೀರು ಸಿಗಬೇಕು. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ ಹರ್ಷ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ತೆ, ಚಿಕ್ಕಮಗಳೂರು ತಾಲೂಕು ಸಿರುಗೂರು ಗ್ರಾಮದಿಂದ ವಿಶ್ವನಾಥ್ ಅನ್ನ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ ವಿಶ್ವನಾಥ್ ಸರ್. ನಮಸ್ತೆ ಸರ್. ಸರ್, ನಮ್ದು ಮಲೆನಾಡು ಭಾಗ ಆಗಿರೋದ್ರಿಂದ ಜಾಯಿಕಾಯಿ ಬೆಳೆ, ಜಾಯಿಕಾಯಿಯನ್ನು ನಾವು ಯಾವ ಅಂತರದಲ್ಲಿ ಬೆಳಿಬೇಕು, ಹೇಗೆ ಬೆಳಿಬೇಕು, ಮತ್ತೆ ಒಂದು ಮರದ ನಾವು ಎಷ್ಟು ಕೆಜಿ ಜಾಯಿಕಾಯಿ ನಿರೀಕ್ಷೆ ಮಾಡಬಹುದು ಅಂತ ಸ್ವಲ್ಪ ಹೇಳಿ ಸರ್. ಅಂತರದ ವಿಚಾರಕ್ಕೆ ಬಂದಾಗ ಕನಿಷ್ಠ ಪಕ್ಷ ನಾವು 12 ಅಡಿ 6 ಮೀಟರ್ ಅಂತರ ಇಟ್ಕೊಳ್ಳಬೇಕಾಗ್ತದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಓಕೆ, ಆಯ್ತಾ. ಆಮೇಲೆ ಮಲ್ನಾಡ್ ಆಗಿರೋದ್ರಿಂದ ನಮಗ್ ಮೂಲವಾಗಿ ಸಮಸ್ಯೆ ಬರೋದಲ್ಲಿ ಅಂದ್ರೆ ಮಳೆ ಟೈಮ್ನಲ್ಲೇ ಕಾಯಿಗೆ ಕುಯಿಲಿಗೆ ಬರೋದ್ರಿಂದ ಅದನ್ನ ಡ್ರೈ ಮಾಡೋದು ಇದೆಯಲ್ಲ, ಆರ್ಟಿಫಿಷಿಯಲ್ ಡ್ರೈವರ್ಸ್ ಇಟ್ಕೊಂಡ್ರೆ ಎಲೆಕ್ಟ್ರಿಕ್ ಡ್ರೈವರ್ಸ್ ಬರ್ತದೆ ಸಣ್ಣ ಸಣ್ಣದು, ಅದನ್ನ ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಡ್ರೈ ಮಾಡಬಹುದು ಬೂಸ್ಟ್ ಬರ್ದೇ ಇರೋ ರೀತಿ. ಸರ್, ಅದಕ್ಕೆ ನೆಲಿನ ಅವಶ್ಯಕತೆ ಇದೆಯಾ? ಗಿಡ ಬೇಕೇ ಬೇಕು. ಒಂದ್ ಗಿಡದಲ್ಲಿ ಎಷ್ಟು ಇಳುವರಿ ಬರುತ್ತೆ ಅಂತ ಕೇಳಿದ್ರು ಅವರು. ಒಂದ್ ಗಿಡದಲ್ಲಿ ಕನಿಷ್ಠ ಪಕ್ಷ 5-8 ವರ್ಷ ಆದಾಗ ನಿಮ್ಗೆ ಒಂದು ಹೆಕ್ಟೇರ್ ಗೆಲ್ಲ ಒಂದ್ ಗಿಡ ಇಲ್ಲ. ಒಂದ್ ಗಿಡ ಹೇಳಿ ಸರ್. ಒಂದ್ ಗಿಡದಲ್ಲಿ ನಿಮಗೆ ಅಂದಾಜು 8-10 ಕೆಜಿ ಅಷ್ಟು ಕಾಯಿ ಸಿಗತ್ತೆ, ಸುಮಾರು ಒಂದು 1/2 ಕೆಜಿ ಅಷ್ಟು ಪತ್ರೆ ಸಿಗತ್ತೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಆಗ್ಲಿ, ವಿಶ್ವನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಹರ್ಷ ಅವರೇ, ಈಗ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕು ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಬಿಟ್ಟು ಬೆಳಿಬಹುದು ಅಂತ ಹೇಳ್ತಾ ಇದ್ದೀರಿ ಜಾಯಿಕಾಯಿನ ಅಲ್ವಾ? ಈಗ ಅಡಿಕೆ ತೋಟ, ತೆಂಗಿನ ತೋಟ, ಮಾವು, ಯಾವುದೇ ತೋಟ ಇದ್ರೂ ಅದರೊಳಗಡೆ ಬೆಳಿಬಹುದು ಅಂತ, ಅಥವಾ ಆ ಮರಕ್ಕಿಂತ ಎತ್ತರ? ಅಡಿಕೆ ತೆಂಗು ಸೂಕ್ತ. ಓಕೆ, ಹಾ, ಏನ್ ಪ್ರಯೋಜನ ಇದೆ ಇದನ್ನು ಬೆಳ್ಕೊಳ್ಳೋದ್ರಿಂದ, ಏನ್ ಆದಾಯ ಸಿಗ್ಬಹುದು ಅಂತೀರಿ ಸರ್? ಒಂದು ಅಡಿಷನಲ್ ಕ್ರಾಪ್, ಇಂಟರ್ ಕ್ರಾಪ್ ಆಗಿ ಬರೋದ್ರಿಂದ ಮೂಲ ಆದಾಯ ಜೊತೆ ನಮ್ಗೆ ಉಪ ಆದಾಯನೂ ಸಿಗ್ತದೆ. ಮತ್ತೆ ಎರಡನೇದ್ ಏನಪ್ಪಾ ಅಂದ್ರೆ ಜಾಯಿಕಾಯಿನಲ್ಲಿ ಆ ಜಾಯಿಕಾಯಿ ಹೊರಮೈನಲ್ಲಿ ಇರುವಂತ ಹಣ್ಣು ಅದನ್ನ ಒಣಗಿಸಿ ಪುಡಿ ಮಾಡಿ ಸಾಂಬಾರ್ಗಳ ಜೊತೆ ಅಂದ್ರೆ ಸಾಂಬಾರ್ ಪುಡಿ ಜೊತೆ ಮಿಕ್ಸ್ ಮಾಡ್ತಾರೆ. ಎರಡನೇದು ಹೊರಮೈಲಿ ಇರುವಂತ ಹಣ್ಣನ್ನ ಕಟ್ ಮಾಡಿ ಕ್ಯಾಂಡಿ ಮಾಡಬಹುದು, ಜ್ಯಾಮ್ಸ್ ಅಂಡ್ ಜೆಲ್ಲಿಗೆಲ್ಲ ಉಪಯೋಗಿಸ್ತಾರೆ. ಹಾಗಾಗಿ ಒಂದ್ ಕಡೆ ನಮ್ಗೆ ಹಣ್ಣಿನ ಭಾಗ ಉಪಯೋಗ ಬರ್ತದೆ, ವಸ್ತ್ರ ಉಪಯೋಗ ಬರ್ತದೆ, ಕಾಯಿ ಉಪಯೋಗ ಬರ್ತದೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ ಹರ್ಷ. ನಮಸ್ತೆ ಆಕಾಶವಾಣಿ, ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ಕಾರ, ಚಿಕ್ಕಮಗಳೂರು ಜಿಲ್ಲೆ ಕಡೂರಿಂದ ಸಿ ಕೆ ಮೂರ್ತಿ ಅಂತ ಮಾತಾಡ್ತೀನಿ. ಹೇಳಿ ಮೂರ್ತಿ. ಅದೇ ಜಾಯಿಕಾಯಿ ಬಗ್ಗೆ ಈಗ ಅದೇ ನಮ್ಮ ಇವರು ಮಾಹಿತಿ ಕೊಡ್ತಾ ಇದಾರೆ, ಅದು ಮಾರ್ಕೆಟಿಂಗ್ ಹೇಗೆ, ಮಾರ್ಕೆಟಿಂಗ್ ಬಗ್ಗೆ ಏನಾದ್ರೂ ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕೇಳಬೇಕಾಯ್ತು. ಸರ್, ಈ ಗಿಡ ಸಾಂಬಾರದ್ದು ಮಾರ್ಕೆಟ್ ಎಲ್ಲ ತುಂಬಾ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದೆ. ಅದು ಬಿಟ್ಟರೆ ತಮಿಳ್ನಾಡು, ಕರ್ನಾಟಕದಲ್ಲಿ ತುಂಬಾ ವಿಚಾರವಾಗಿ ಮಾರ್ಕೆಟಿಂಗ್ ಬೇಕು ಅಂತಂದ್ರೆ ತುಂಬಾ ಸೂಕ್ತವಾದದ್ದು. ಶಿವಮೊಗ್ಗ ಸೊಸೈಟಿ ಇದೆ, ಮತ್ತೆ ಕದಂಬ ಅಂತ ಒಂದು ಗ್ರೂಪ್ ಇದೆ, ಇಲ್ಲಿ ಕೂಡ ಮಾಡಬಹುದು. ಅಥವಾ ನಿಮ್ಮಲ್ಲಿ ಪ್ರೊಡಕ್ಷನ್ ಆಗುವಂತದನ್ನ ನೀವೇ ಒಂದು ರೈತರ ಒಕ್ಕೂಟ ಅಂತ ಮಾಡಿಕೊಂಡು ಇವತ್ತು ಬಹಳಷ್ಟು ಸೂಪರ್ ಮಾರ್ಕೆಟ್ಸ್ ಇದಾವೆ, ಅವ್ರಗಳಿಗೆ ಡೈರೆಕ್ಟ್ ಆಗಿ ಸಪ್ಲೈ ಮಾಡುವಂತ ವ್ಯವಸ್ಥೆ ಕೂಡ ಮಾಡ್ಕೋಬಹುದು. ಅಂದ್ರೆ ನಾವು ಹಾಲು ಉತ್ಪಾದಕರ ಒಕ್ಕೂಟ ಟೈಪ್ ಮಾಡ್ಕೋಬಹುದು. ಹೌದು, ಮಾಡ್ಕೊಂಡು ಮಾಡಿದ್ರೆ ಒಬ್ಬ ಮಧ್ಯವರ್ತಿ ಕಡಿಮೆ ಆಗ್ತಾನೆ. ರೇಟ್ ಏನಾರ ವೇರಿ ಆಗ್ತಿರತ್ತಾ? ಅಥವಾ ಸಾಮಾನ್ಯವಾಗಿ ಸರ್ ಈ ಗಿಡ ಸಾಂಬಾರ್ನಲ್ಲಿ ರೇಟು ತುಂಬಾ ಫ್ಲಕ್ಚುಯೇಟ್ ಆಗೋದು ಕಡಿಮೆ, ಯಾಕಂದ್ರೆ ಏರಿಯಾ ಎಕ್ಸ್ಟೆನ್ಷನ್ ಮತ್ತೆ ಏರಿಯಾ ಕಡಿಮೆ ಆಗೋದು, ಇಳುವರಿ ಕಡಿಮೆ ಆಗೋದು ಪ್ರಕೃತಿ ವಿಕೋಪ ಆದಾಗ ಮಾತ್ರ. ಇಲ್ಲದೆ ಪಕ್ಷದಲ್ಲಿ ಇದ್ರ ರೇಟ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿರ್ತದೆ. ತೀರಾ ಸಪೋರ್ಟ್ ಏನು ಕೃಷಿ ಇಲಾಖೆ ಸಪೋರ್ಟ್ ಏನಾದ್ರು ಸಿಗುತ್ತಾ ಇದಕ್ಕೆ ಹೆಚ್ಚಾಗಿ? ತೋಟಗಾರಿಕೆ ಇಲಾಖೆಯಿಂದ ಸಪೋರ್ಟ್ ಸಿಗುತ್ತೆ. ತೋಟಗಾರಿಕೆ ಇಲಾಖೆ ಇಲಾಖೆಯಿಂದ ಸಪೋರ್ಟ್ ಇರುತ್ತೆ. ಯಾಕಂದ್ರೆ ಎಲ್ಲಿ ಎಲ್ಲೂ ಇದ್ರ ಬಗ್ಗೆ ಅಷ್ಟು ಇದಿಲ್ಲ, ಅವೇರ್ನೆಸ್ ಮೂಡ್ತಾ ಇಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಕರ್ನಾಟಕದಲ್ಲಿ ನಮ್ಗೆ ಏನಾದ್ರೂ ಹಿತ್ಲಿ ಗಿಡವಾಗೆ ಉಳ್ಕೊಂಡ್ಬಿಟ್ಟಿದೆ, ಕಮರ್ಷಿಯಲ್ಸ್ ಎಲ್ಲ ಯಾರು ಟ್ರೈ ಮಾಡ್ಲಿಲ್ಲ. ಹೊರತು ತೆಂಗಿನ ಜಾಗದಲ್ಲಿ ಇರುವಂತ ಖಾಲಿ ಜಾಗ ಯಾವತ್ತೂ ಅವರು ಮುಖ್ಯ ಆಗ್ಲಿಲ್ಲ. ಕೇರಳದಲ್ಲಿ ಏನಾಯ್ತು, ಅವ್ರಗಳಿಗಿರೋ ಜಾಗನೇ ಕಡಿಮೆ ಆಗಿರೋದ್ರಿಂದ ಅವರು ಇಂಚಿಂಚಿನ ಉಪಯೋಗಿಸ್ಕೊಂಡ್ರು. ಒಳ್ಳೇದು ಮೂರ್ತಿಗಳೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಮತ್ತೊಮ್ಮೆ ಆಕಾಶವಾಣಿಗೆ ಅಭಿನಂದನೆ. ಒಳ್ಳೇದು ಒಳ್ಳೇದು ಮೂರ್ತಿಗಳೇ, ನಮಸ್ಕಾರ. ಹರ್ಷ ಅವರೇ, ಈಗ ಲವಂಗದ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಸರ್, ಓಪನ್ ಆಗದೇ ಇರುವಂತ ಅಂದ್ರೆ ಮೊಗ್ಗು ಏನಿದೆ ಅದು ಮಾರ್ಕೆಟ್ ಬೇಕಾಗಿರೋದು ಲವಂಗ. ಈ ಲವಂಗನ ಅತಿ ಹೆಚ್ಚು ಬೆಳೆಯುವಂತ ಜಾಗ ಅಂತಂದ್ರೆ ಇಂಡೋನೇಷ್ಯಾ ಜಾಸ್ತಿ ಬರ್ತದೆ, ತಂಜಾನಿಯಾ ಅಂತ ಬರ್ತದೆ, ಮತ್ತೆ ನಮ್ಮಲ್ಲಿ ಪಶ್ಚಿಮ ಘಟ್ಟ ಮತ್ತೆ ಕರಾವಳಿ ಪ್ರದೇಶದಲ್ಲಿ ಬೆಳೀತಾರೆ. ನಮ್ಮಲ್ಲಿ ಎಲ್ಲಿ ಬೆಳಿಬಹುದು ಹಾಸನ ಜಿಲ್ಲೆಯಲ್ಲಿ? ಹಾಸನ ಜಿಲ್ಲೆಯಲ್ಲಿ ಎಲ್ಲಿ ಬೆಳಿಬಹುದು ಲವಂಗನ? ಸರ್, ಹಾಸನ ಜಿಲ್ಲೆಯಲ್ಲಿ ನಾವು ಬೆಳಿತೀವಿ ಅಂತಂದ್ರೆ ಮಲ್ನಾಡು ತುಂಬಾ ಸೂಕ್ತ. ಮಲ್ನಾಡು ಪ್ರದೇಶ ಏನಿದೆ, ಸಕಲೇಶ್ಪುರ, ಆಲೂರು, ಬೇಲೂರು, ಹಾಸನ ಕೆಲವು ಭಾಗ ಅಂದ್ರೆ ಈ ಗುರೂರ್ ಭಾಗ ಏನಿದೆಯಲ್ಲ ಅಲ್ಲಿ ಮುಖ್ಯವಾಗಿ ಲವಂಗ ಬೆಳಿಬೇಕು ಅಂತಂದ್ರೆ ವಾತಾವರಣದ ಆರ್ದ್ರತೆ ಅಥವಾ ಹ್ಯೂಮಿಡಿಟಿಯನ್ನು ಏನಿರ್ತೀವಿ ಅದು 70% ಅಷ್ಟು ಇರಬೇಕು. ನೀರಾವರಿ ಸೌಲಭ್ಯ ಇರಬೇಕು, ಮಣ್ಣಲ್ಲಿ ನೀರು ನಿಲ್ಬಾರ್ದು, ಆಮೇಲಿಂದ ನೆರಳಬೇಕು. ಓಹೋ, ಇದಕ್ಕೂ ನೆರಳಬೇಕು ಅಂದ್ರೆ ತುಂಬಾ ಮಳೆ ಆಗೋ ಜಾಗ ಬೇಕಾ? ಎಷ್ಟು ಮಳೆ ಬೀಳ್ಬೇಕು? 1200 mm ಮಳೆ ಸಾಕು ಇದಕ್ಕೆ. ಅಷ್ಟು ಮಳೆ ನಾ ಈಗ ಹೇಳಿದ ಪ್ರದೇಶದಲ್ಲಿ ಬೀಳುತ್ತೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್, ನಾನು ರುದ್ರ ಅಂತಲ್ಲಿ ಮೂಡಿರ್ತಾಳೆ ಕರೋಳ ಗ್ರಾಮದಿಂದ ಮಾತಾಡ್ತಿದ್ದೇನೆ. ಹೇಳಿ ರುದ್ರ. ನನಗೆ ಈಗ ನಾವು ಕಾಫಿ ಮೆಣಸು ಹಾಕೊಂಡು ತೋಟದೊಳಗೆ, ಅದ್ರ ಮಧ್ಯದಲ್ಲಿ ಈಗ ಏನಾದ್ರು ಅಂತರ್ ಬೆಳೆಯಾಗಿ ಮಾಡ್ಬೋದು ಸರ್? ಏನಾರ ಸರ್ ದಯವಿಟ್ಟು ಅಂತರ್ ಬೆಳೆಯಾಗಿ ನೀವು ಮಾಡೋದಿತ್ತು ಅಂತಂದ್ರೆ ಜಾಯಿಕಾಯಿ ಹೋಗಿ ಅಂತರ್ ಬೆಳೆಯಾಗಿ ಮಾಡ್ಬೋದು ಸರ್? ಅದನ್ನ ಮಾಡ್ಬೋದು, ಖಂಡಿತವಾಗಿ ಮಾಡ್ಬೋದು. ಇವತ್ತು ಕೇರಳ ಇಡುಕ್ಕಿ ಪ್ರದೇಶದಲ್ಲಿ ಜಾಯಿಕಾಯಿ ಕೆಳಗಡೆ ಏಲಕ್ಕಿ ಬೆಳೆಯುವಂತ ಪ್ರಯತ್ನಗಳು ನಡೀತಾ ಇದಾವೆ. ನಾವು ಏಲಕ್ಕಿನ ಸ್ವಲ್ಪ 30% ಹಾಕಿದ್ದೀನಿ ಸರ್ ಈಗ ಹೊಸದಾಗಿ. ಒಳ್ಳೇದು ಒಳ್ಳೇದು. ಅದ್ರ ಮಧ್ಯದಲ್ಲಿ ಈಗ ಬೇಲೆ ಸುತ್ತ ಈಗ ಹಾಕೊಂಡ ಪ್ರಯತ್ನ ಮನ್ನಿಂದ ಮಾಡ್ತಾ ಇದ್ರಿ, ಅದಕ್ಕೆ ಫೋನ್ ಮಾಡಿದೊಂದು ಕಾರ್ಯಕ್ರಮದಲ್ಲಿ ಒಂದು ಯೋಚನೆ ಆಯ್ತು ಸರ್ ಹಾಗೆ ಮಾಡೋಣ. ಕಸಿ ಗಿಡಗಳನ್ನ ದಯವಿಟ್ಟು ಹಾಕಿ. ಈಗ ಅದು ಕಾಪಾಡ್ದಂಗ ಆಗ್ತದೆ, ಮತ್ತೆ ಒಂದು ಅಡಿಷನಲ್ ಇನ್ಕಮ್ ಬಂದಾಗ ಆಗ್ತದೆ, ಯಾವ್ದೇ ಖರ್ಚಿಲ್ಲ. ಈ ಮರ ಸಾಂಬಾರ್ ಗಿಡಗಳಿಗೆ ಬೇರೆ ಬೆಳೆಗಳಿಗೆ ಬೇಕಾಗಿರುವಷ್ಟು ಖರ್ಚಿಲ್ಲ, ತುಂಬಾ ಕಡಿಮೆ. ವರ್ಷಕ್ಕೆ ನೀವು ಹೇಗೂ ಬೋರ್ಡಾ ಸ್ಪ್ರೇ ಮಾಡ್ತೀರಿ ಕಾಫಿಗೆ ಕಾಲ್ಮೆಣ್ಸ್ಗೆ, ಆ ಸ್ಪ್ರೇ ಮಾಡ್ಬೇಕಾದ್ರೆ ಅದೇ ಸೊಲ್ಯೂಷನ್ ಇದಕ್ಕೂ ಹಿಡಿದ್ರೆ ಸಾಕು. ಗಿಡಗಳನ್ನ ಎಲ್ಲಿ ತಗೋಬಹುದು ಅಂತ? ಗಿಡಗಳನ್ನ ನಾನು ಈಗಾಗಲೇ ಹೇಳಿದಾಗೆ ಶಿವಮೊಗ್ಗದಲ್ಲಿ ನರ್ಸರಿ ಸಿಗಿದೆ. ನೀವು ಬಹಳ ಉತ್ತಮವಾದ ಕೆಲಸ ಅಂತಂದ್ರೆ DASC ಅಂತಂದ್ಬಿಟ್ಟು ಒಂದು ಸಂಸ್ಥೆ ಇದೆ, ಕೇಂದ್ರ ಸರ್ಕಾರಿ ಸಂಸ್ಥೆ, ಅವ್ರದ್ದು ವೆಬ್ಸೈಟ್ ಅಡ್ರೆಸ್ ಹೇಳ್ತೀನಿ. ಅಲ್ಲಿ ಅವರು ಸರ್ಟಿಫೈ ಮಾಡಿರುವಂತ ನರ್ಸರಿಗಳ ಲಿಸ್ಟ್ ಇದೆ, ಯಾವ ಸ್ಟೇಟ್ ಅಲ್ಲಿ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ನರ್ಸರಿ ಸರ್ಟಿಫೈ ಮಾಡಿದೀವಿ ಅಂತ ಅನ್ಬಿಟ್ಟು. ವೆಬ್ಸೈಟ್ ವಿಳಾಸ ಹೇಳಿ ಹರ್ಷ ಅವರೇ, ವೆಬ್ಸೈಟ್ ವಿಳಾಸ ಹೇಳಿ. www.dasd.gov.in. DASD ಅಂದ್ರೆ ಏನ್ ಹೇಳಿ? ಡಿಪಾರ್ಟ್ಮೆಂಟ್ ಆಫ್ ಅರಕನಟ್ ಅಂಡ್ ಸ್ಪೈಸಸ್ ಡೆವಲಪ್ಮೆಂಟ್ ಅಂತ. ಡಿಪಾರ್ಟ್ಮೆಂಟ್ ಆಫ್ ಅರಕನಟ್ ಅಂಡ್ ಸ್ಪೈಸಸ್ ಡೆವಲಪ್ಮೆಂಟ್, DASD.gov.in. ಇಲ್ಲಿ ನಿಮ್ಗೆ ನರ್ಸರಿ ಎಲ್ಲಾ ಡೀಟೇಲ್ಸ್ ಸಿಗುತ್ತಾ? ಈಗ ನಾವು ರುದ್ರೇಂದ್ರ ವೆಬ್ಸೈಟ್ ಹೋಗಿ ನೋಡಿ ಡೀಟೇಲ್ಸ್, ಎಲ್ಲ ನರ್ಸರಿ ನಿಮ್ಗೆ ಹತ್ರ ಆಗುತ್ತೆ ಅಂತ ತಗೊಳ್ಳಿ ದಯವಿಟ್ಟು. ಶಿವಮೊಗ್ಗ ಹತ್ರ ಆಗ್ಬೇಕು ನೋಡಿ ಮಾಹಿತಿ. ಒಳ್ಳೇದು ರುದ್ರೇಂದ್ರ, ವಂದನೆಗಳು. ಸರ್ ಲವಂಗದ ಬಗ್ಗೆ ಹೇಳ್ತಾ ಇದ್ರಿ, ಹೇಳಿ ಸರ್. ಸಸಿ ಎಲ್ಲಿ ತರಬೇಕಿದನ್ನ? ಸಸಿ ಎಲ್ಲಿ ಸಿಗತ್ತಿದ್ದು ಲವಂಗದ್ದು? ಲವಂಗ ಸಸಿ ನಮ್ಗೆ ಸಾಗರ ಮತ್ತೆ ಶಿರ್ಸಿನಲ್ಲಿ ಸಿಗತ್ತೆ ಸರ್. ಓಕೆ. ಮತ್ತೆ ಇವನ್ನ ಶಿವಮೊಗ್ಗದಲ್ಲೂ ಸಿಗತ್ತೆ. ಇದರಲ್ಲಿ ಗಂಡು ಹೆಣ್ಣಿನ ಸಮಸ್ಯೆ ಏನಿಲ್ವಾ? ಇಲ್ಲ, ಇದರಲ್ಲಿ ಏನಂತ ಸಮಸ್ಯೆ ಇಲ್ಲ. ಓಕೆ. ಮತ್ತೆ ಹೇಗೆ ಇದ್ರದ್ದು ಕಟಾವು ಆದಾಯ ಎಲ್ಲ? ಇವತ್ತಿನ ಪರಿಸ್ಥಿತಿ ನಾವು ಗಮನಿಸಿದ್ರೆ ಸರ್, ಲವಂಗಕ್ಕೂ ಲೇಬರ್ ಇಂಟೆನ್ಸಿವ್ ಕ್ರಾಪ್. ಯಾಕಂದ್ರೆ ಮೊಗ್ಗನ್ನ ತೆಗಿಯೋದು ಬಹಳ ಜೋಪಾನವಾಗಿ, ಕೊಂಬೆಗಳು ಏಟಾಗದಿರೋ ರೀತಿ ಮೊಗ್ಗನ್ ಬಿಡಿಸ್ಬೇಕು. ಈಗ ಹೇಗೆ ಹೂವಿನ ಬೆಳೆಗಾರರು ಈ ಮಲ್ಲಿಗೆ ಗಿಡ ಬಿಡಿಸ್ಲಿಕ್ಕೆ, ಮಲ್ಲಿಗೆ ಹೂವನ್ ಬಿಡಿಸ್ಲಿಕ್ಕೆ ಸಮಸ್ಯೆ ಅನುಭವಿಸ್ತಾ ಇದಾರೆ, ಅದೇ ಸಮಸ್ಯೆ ಇಲ್ಲೂ ಕೂಡ ಉಂಟು. ಸ್ಕೇಲ್ಗೆ ಹೋದಾಗ ನಮ್ಗೆ ಉದ್ಯಮಗಳ ಸಪೋರ್ಟ್ ಬೇಕು, ಇಂಡಸ್ಟ್ರಿಗಳದ್ದು. ಇಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಜಾಸ್ತಿ ನಡೀತಾ ಇರುತ್ತೆ. ಉದಾಹರಣೆಗೆ ಕೇರಳದಲ್ಲಿ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಸ್ ಇದಾವೆ. ಹಾಗಾಗಿ ಚಕ್ಕೆ ಲವಂಗದ ಇಂಡಸ್ಟ್ರಿಗಳಲ್ಲಿ ಸರ್ವೈವ್ ಆಗ್ತದೆ. ನಮ್ಮಲ್ಲಿ ಅಂತ ಒಂದು ಉದ್ಯಮ ಬಂದ್ರೆ ಒಂದು ಲೋಕಲ್ ಮಾರ್ಕೆಟ್ ಸಪೋರ್ಟ್ ಸಿಗುತ್ತೆ, ಮತ್ತೆ ಎಕ್ಸ್ಪೋರ್ಟ್ಗೆ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಅಂದ್ರೆ ಇದನ್ನ ತುಂಬಾ ದೊಡ್ಡ ಮರವಾಗಿ ಬೆಳೆಸಬಾರದು ಅನ್ಸುತ್ತಲ್ಲ ಲವಂಗ? ದೊಡ್ಡ ಮರವಾಗಿ ಅವಶ್ಯಕತೆ ಇಲ್ಲ ಸರ್, ಯಾಕಂದ್ರೆ ಈ ಹಿಂದೆ ಬೆಳೆಸ್ತಾ ಇದ್ರು. ಇವತ್ತಿನ ಪರಿಸ್ಥಿತಿಲಿ ನಾವು ಲೇಬರ್ ಗಳನ್ನ ಕುಯಿಲ್ ಮಾಡ್ಲಿಕ್ಕೆ ನಾವೇನ್ ಬೆಳೆಸ್ತೀವಲ್ಲ, ಅವಾಗ ತೊಂದರೆ ಆಗ್ತದೆ, ರಂಬೆ ಕೊಂಬೆಗಳು ಮುರಿತವೆ. ಹಾಗಾಗಿ 2-3 meters ಹೈಟ್ ಅಷ್ಟಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ವಿ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ನಾನು ಸಾಲ್ಗಣ್ಣೆಯಿಂದ ಸಾನಂದ್ ಅಂತ. ಹೇಳಿ ಆನಂದ್ ಅವರು. ನೀವು ನರ್ಸರಿ ಬಗ್ಗೆ ಹೇಳ್ತಾ ಇದ್ರೆ ಶಿವಮೊಗ್ಗ ಅಂತ ಹಾಸನದ ತೋಟಗಾರಿಕೆಯಲ್ಲಿ ಎಲ್ಲದನ್ನು ಕೊಡ್ತಾರೆ. ಆಮೇಲೆ ಯಾವತ್ತು ಈಗ ನೀವ್ ಹೇಳೋ ಲೆಕ್ಕದಲ್ಲಿ ಅಲ್ಲೆಲ್ಲ ಸರಿ ಇಲ್ಲ ಅಂತ ಅನ್ಸುತ್ತೀನಿ. ನಾನು ಲವಂಗ ತಂದಕ್ಕೆ 2 ಸರಿಯಾಗಿ ಹೋಯ್ತು. ಆಮೇಲೆ ಜೈಕಾಯಿನೂ ಹಾಕಿದೀನಿ, ಈಗ ಗಂಡು ಹೆಣ್ಣು ಅಂತ ಇದ್ದೀರಾ, ಅದು ಭಯ ಆಗ್ತಿದೆ. 3 ಆಗಿದೆ, ಸುಮ್ಮನೆ ಆಕ್ಸಿಡೆಂಟ್ ಆಗ್ತಾ ಇದೀವಲ್ಲ ಅಂತ. ಅಲ್ಲಲ್ಲ, ಜಾಯಿಕಾಯಿ ಗಿಡ ಕಸಿ ಗಿಡ ತಂದಿರೋದ? ಇಲ್ಲ ಸರ್, ಸಸಿ. ಅಲ್ಲ, ಕಸಿ ಗಿಡ ತಂದ್ರ ಕಸಿ ಮಾಡಿರೋ ಸಸಿ ತಂದ್ರ? ಇಲ್ಲ, ಕಸಿ ಆಗಿರ್ಲಿಲ್ಲ, ಡೈರೆಕ್ಟ್ ಸಸಿ ಅಂತ ಕಂಡು ಹಾಕಿದೀನಿ. ಈಗ ಎಲ್ಲಿ ಸಿಗುತ್ತೆ ಅಂತ ತಾವು ಹೇಳ್ತಾ ಇರೋದು, ನಿಮಗ್ ಮಾಹಿತಿ ಗೊತ್ತಿದೆ ಹೇಳಿ. ಎಲ್ಲಿ ಸಿಗುತ್ತೆ? ಇಲಾಖೆಯಲ್ಲಿ ಎಲ್ಲದನ್ನು ಕೊಡ್ತಾ ಇರ್ತಾರೆ, ನಮ್ಮ ಆತ್ಮ ತೋಟಗಾರಿಕೆ ಇಲಾಖೆಯಲ್ಲಿ. ಇಲ್ಲಿ ಎಲ್ಲ ಸಿಗುತ್ತೆ ಅಂತಲ್ಲ? ಎಲ್ಲ ಸಿಗುತ್ತೆ, ಆದ್ರೆ ನಂಬಿಕೆ ಇಲ್ವಲ್ಲ. ಈಗ ನೀವ್ ಹೇಳೋ ಲೆಕ್ಕದಲ್ವೇ ಹೊರಗಡೆ ತೋರಿಸ್ತಾ ಇದ್ರಾ? ಆಮೇಲೆ ನಾನೊಂದ್ಸರಿ ನಾವು ಹೇಳಿದ್ದು ಅಂತ ತಂದು ಎಲ್ಲಿ ಕಳಿಸ್ಬಿಟ್ಟಿತ್ತು ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫೈಡ್ ನರ್ಸರಿಗಳು. ಸರ್ಕಾರದ್ದಲ್ವ ಸರ್ ಅದು, ತೋಟಗಾರಿಕೆ ಇಲಾಖೆ? ಅಲ್ಲ, ತೋಟಗಾರಿಕಾ ಇಲಾಖೆನಲ್ಲಿ ಕೊಡುವಂತ ಸಸಿಗಳ ಗುಣಮಟ್ಟ ಚೆನ್ನಾಗಿರುತ್ತೆ ಸರ್ ಆನಂದ್, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡಿ. ಇಲ್ಲ ಸರ್, ನಾನು ಮೂಸಂಬಿ ಅಂತ ಕೊಟ್ಟಿದ್ರು, ಎರಳಿ ಕಾಯಿ ಬಿಟ್ಟಿತ್ತು. ಎಲ್ ತಗೊಂಡಿದ್ರಿ ಅದನ್ನ? ಇದು ಸಿಲ್ವರ್ ಜುಬ್ಲಿ ಪಾರ್ಕ್ ತೋಟಗಾರಿಕೆ ಇಲಾಖೆ. ಸರ್, ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ನೀವು ಹರ್ಷ ಅವರು? ಸರ್, ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲಿ ಹಿರಿಯ ಅಧಿಕಾರಿಗಳಿಗೆ ಇದನ್ನ ಗಮನಿಸ್ತಂದ್ರೆ ಗುಣಮಟ್ಟದ ಸುಧಾರಣೆಗೆ ಅವ್ರು ಏನ್ ಕ್ರಮ ತಗೋಬೇಕು ಅದನ್ನ ಖಂಡಿತ ತಗೊಂತಾರೆ. ಈ ರೀತಿ ತಪ್ಪುಗಳು ಎಲ್ಲಾ ಕಡೆ ಆಗ್ತದೆ, ಆದ್ರೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತರೋದ್ರಲ್ಲಿ ನಾವು ಉತ್ತಲರಾಗ್ತೀವಿ. ನೀವು ಹೇಳಿದಿರಾ ಆನಂದ್ ಅವರು, ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ತಾವು ಇದನ್ನ? ಹೋದಾಗ ಹೇಳ್ತೀನಿ ಅವ್ರಿಗೆ, ಅದೇನ್ ಗಮನ ತಗೊಳಲ್ಲ, ಹೌದಾ ಯಾವಾಗ ತಗೋಗಿದ್ರಿ ಹಾಗೆ ಹೀಗೆ ಅಂತಾರೆ. ನಮ್ಗೆ ಕಿಪ್ನು ಕೊಡಲ್ಲ ಅಲ್ಲಿ, ಸುಮ್ನೆ ಏನೋ ಒಂಥರ ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡ್ದಂಗ್ ಮಾಡ್ತಾರೆ. ಅಲ್ಲ, ಈಗ ನಿಮ್ಗೆ ಸಮಸ್ಯೆ ಏನಿದೆ ಹೇಳಿ. ಈಗ ನಿಮ್ಗೆ ಸಮಸ್ಯೆ ತಂದಾಕ್ತೇವು, ಈಗ ನಾನು ಇದಾಕಿದೀನಿ. ಏನೋ ಈಗ ಜಾಯಿಕಾಯಿ ಹಾಕಿದೀರಾ? ಹಾಕಿದೀನಿ. ಎಷ್ಟು ವರ್ಷ ಆಗಿದೆ? 3 ಆಗಿದೆ. ಹೇಳಿ ಸರ್, ಈಗ ಏನ್ ಮಾಡಬಹುದು ಇವರು ಅಂತ ಆನಂದ್ ಅವರು? 2 ಕಾಯಿಲೆ, ಅದು ಫಲಕ್ ಶುರು ಆಗದೆ 4-5 ವರ್ಷಕ್ಕೆ ಮೇಲಾಗಿರೋದು ಗಂಡು ಹೆಣ್ಣು ಅಂತ ಗೊತ್ತಾಗತ್ತೆ. ಅದು ಬರೇ ಗಂಡ ಆದ್ರೆ ಅದಕ್ಕೂ ಸಮಸ್ಯೆ ಪರಿಹಾರ ಉಂಟು. ಆ ಗಂಡನ ಒಂದು ರಂಬೆನ ಯಾವ್ದಾರ ಒಂದನ್ನ ಕಡಿದು ಅಲ್ಲಿ ಹೆಣ್ಣಿನ ರಂಬೆನ ನಾವು ಕಸಿ ಕಟ್ಟಿದ್ರೆ ಆ ಗಿಡದಲ್ಲಿ ಬೇರಿಂಗ್ ಶುರು ಆಗುತ್ತೆ. ಆ ಹೆಣ್ಣಿನ ರಂಬೆನ ಎಲ್ಲಿಂದ ತರಬೇಕು ಸರ್? ನಿಮ್ಮಲ್ಲೇ ಇರುತ್ತಲ್ಲ ಹೆಣ್ಣಿನ ಗಿಡಗಳು ಇರ್ತದೆ, ಅಲ್ಲಿಂದ ತರಬೇಕು. ತೋಟ ಗೊತ್ತಿರುವಂತ ತೋಟಗಳಿಂದ ತಗೊಂಡ್ಬಂದ. ಒಳ್ಳೇದು ಆನಂದ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಸರ್, ಈಗ ಲವಂಗದ ಬಗ್ಗೆ ಇನ್ನೇನಾದ್ರೂ ಹೇಳ್ಬೇಕಾತೀವ ಮಾಹಿತಿ? ಲವಂಗದ್ದು ಸರ್, ಅದು ಪ್ಲಾಂಟಿಂಗ್ ವಿಚಾರವಾಗಿ ನಾವು ಮಾತಾಡಿದ್ವಿ, ಇಳುವರಿ ವಿಚಾರವಾಗೂ ಮಾತಾಡಿದ್ವಿ. ಹಾರ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ಒಣಗಿಸೋದಕ್ಕೆ ನಮ್ಗೆ ಆರ್ಟಿಫಿಷಿಯಲ್ ಡ್ರೈಯರ್ಸ್ ಆಗ್ಬೋದು, ಅಥವಾ ನಾವು ಸೂರ್ಯನ ಬೆಳಕಲ್ಲಿ ಬೇಕಂದ್ರೂ ನಾವು ಒಣಗಿಸ್ಬೋದು. ಯಾಕಂದ್ರೆ ಅದು ಹಾರ್ವೆಸ್ಟಿಂಗ್ ಶುರು ಆಗದೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮೈದಾನ ಪ್ರದೇಶಗಳಲ್ಲಿ, ಮತ್ತೆ ಘಟ್ಟ ಪ್ರದೇಶದಲ್ಲಿ ಡಿಸೆಂಬರ್ ನಲ್ಲಿ ಆಗೋದ್ರಿಂದ ಅಂತ ಸಮಸ್ಯೆ ಏನಿಲ್ಲ. ಸರ್, ಈಗ ಚಕ್ಕೆ ಬಗ್ಗೆ ಹೇಳಿ, ದಾಲ್ಚಿನ್ನಿ ಅಥವಾ ಚಕ್ಕೆ, ಇದರಲ್ಲಿ ಬಹಳ ಗೊಂದಲ ಇದೆ. ತಾವು ಹೇಳ್ತಾ ಇದ್ರಿ ತುಂಬಾ ಸ್ಪೂರಿಯಸ್ ಇದು ಚಕ್ಕೆ ಬರುತ್ತೆ ಮಾರುಕಟ್ಟೆಗೆ ಅಂತ. ಹೌದು, ಈಗ ಇಂಡೋನೇಷ್ಯಾ ಮತ್ತೆ ಚೈನಾದಲ್ಲಿ ಏನು ಚಕ್ಕೆ ಬೆಳೀತಾ ಇದಾರೆ, ಕ್ಯಾಲ್ಸಿಯಂ ಸ್ಪೀಷಿಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ನಮ್ಮ ಮಾರ್ಕೆಟ್ ನಲ್ಲಿ ಪ್ರಚಲಿತದಲ್ಲಿರುವಂತ ಬಹಳ ಸುಲಭವಾಗಿ ಗುರುತಿಸಬಹುದು, ದಪ್ಪವಾಗಿರ್ತದೆ, ಅದರಲ್ಲಿರೋ ಸ್ವೀಟ್ ಕಂಟೆಂಟ್ ತುಂಬಾ ಕಡಿಮೆ. ಅದೇ ನಾವು ಕೇರಳದಲ್ಲಿ ಅಥವಾ ಶ್ರೀಲಂಕಾದಲ್ಲಿ ಬೆಳೆದಂತ ಚಕ್ಕೆನ ನೋಡಿದಾಗ ಅದು ಸುರುಳಿ ಆಕಾರದಲ್ಲಿ ಇರ್ತದೆ, ರೋಲ್ ಆಗಿರ್ತದೆ ಪೈಪಿನ ರೀತಿ. ಕರಗ್ತದೆ ಸರ್, 10 ಕರಗ್ತದೆ. ಬಾಯಲ್ಲಿ ಹಾಕಿದ್ರೆ 10 ಬಾಯಲ್ಲಿ ಹಾಕಿದ್ರೆ ಕರಗ್ತದೆ. ಅದ್ರ ಥಿಕ್ನೆಸ್ ಬಂದು ನಿಮ್ಗೆ ಒಂದು 200 GSM ಪೇಪರ್, ಅಂದ್ರೆ ನಾವು ಫೋಟೋ ಪ್ರಿಂಟ್ ಹಾಕ್ತಿವಲ್ಲ ಆ ಪೇಪರ್ನಷ್ಟು ಥಿಕ್ನೆಸ್ ಇರ್ಬೋದು ಅಷ್ಟೇ. ಅಷ್ಟೇ ತಿಕ್ನೆಸ್ ಇರ್ತದೆ. ಈಗ ಮಾರುಕಟ್ಟೆನಲ್ಲಿ ಸಿಗ್ತಾ ಇರೋದು ಹಾಗಾದ್ರೆ ನಿಜವಾದ ಚಕ್ಕೆ ಅಲ್ಲ. ಮಾರುಕಟ್ಟೆನಲ್ಲಿ 80% ಸಿಗ್ತಾ ಇರೋದು ನಮ್ಗೆ ಕ್ಯಾಶಿಯಂ. ಏನಂತಂದ್ರೆ ಆ ಯುಜಿನಾಲ್ ಕಂಟೆಂಟ್ ಇರೋದ್ರಿಂದ ಕ್ಯಾಶಿಯಾದಲ್ಲೂ ಇದೆ, ನಮ್ಮ ಸಿನಿಮಮ್ನಲ್ಲೂ ಇದೆ. ಅದಿರೋದ್ರಿಂದ ಕೆಲಸ ನಡೀತಾ ಇದೆ. ನಮಗ್ ಮುಖ್ಯವಾಗಿ ಬೇಕಾಗಿರೋದ್ ಏನಂತಂದ್ರೆ ಅಡಿಗೆ ಮಾಡಬೇಕಾದ್ರೆ ಆ ಫ್ಲೇವರ್, ಆ ಫ್ಲೇವರ್ ನ ಯಾವ್ದೋ ಒಂದು ಪದಾರ್ಥ ತುಂಬಿಕೊಡ್ತಾ ಇದೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ, ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಬೇಗ ಮಾತಾಡಿ, ಸಮಯ ಇಲ್ಲ. ಹೇಳಿ ಸರ್. ನಮಸ್ತೆ. ಹೇಳಿ ಸರ್. ನಾನು ಚಂದ್ರೇಗೌಡ ಅಂತ ಗೆಂಡೇಳಿ ಬಿದೂರು ತಾಲೂಕು. ಹೇಳಿ ಚಂದ್ರೇಗೌಡ ಸರ್. ಈಗ ಲವಂಗ ಮತ್ತು ಜೈಕಾಯಿ ಗಿಡದ ಬಗ್ಗೆ ಹೇಳಿದ್ರಲ್ಲ ಸರ್, ಆ ಗಿಡದ ಬೆಲೆ ಎಷ್ಟು ಸರ್? ಸರ್, ಜಾಯಿಕಾಯಿ ನಿಮ್ಗೆ 400 ರೂಪಾಯಿಂದ 1,500 ರೂಪಾಯಿ ತನಕ ಆಗತ್ತೆ ಚಕ್ಕೆ ಗಿಡಗಳು. ಆಯ್ತಾ? ಚಕ್ಕೆ ಗಿಡಗಳು ನಿಮ್ಗೆ 200-250 ರೂಪಾಯಿಗೆಲ್ಲ ಸಿಗತ್ತೆ. ಲವಂಗದ ಗಿಡ ಸರ್? ಲವಂಗದ್ದು ಅಷ್ಟೇ, ಚಕ್ಕೆ ಕಡಿಮೆ ಇರುತ್ತೆ. ಸಾರಿ, ಚಕ್ಕೆ 50-80 ರೂಪಾಯಿಗೆಲ್ಲ ಸಿಗತ್ತೆ. ಅಂದ್ರೆ ನಾವು ಶಿವಮೊಗ್ಗನೇ ಹೋಗ್ಬೇಕಾ ಸರ್? ಅಂದ್ರೆ ಸರ್ಟಿಫೈಡ್ ನರ್ಸರಿಗಳಿದಾವೆ, ಅಥವಾ ನಿಮ್ಗೆ ಹತ್ತಿರದಲ್ಲಿ ನಿಮ್ಗೆ ಗೊತ್ತಿರುವವರು ಯಾರು ಹಾಕಿದ್ರೆ ಚಕ್ಕೆ ಗಿಡಗಳನ್ನ, ಅದ ಕಡ್ಡಿಗಳನ್ನ ತಂದು ನೀವು ಕಸಿ ಮಾಡ್ಕೊಬಹುದು. ಅಂದ್ರೆ ನೀವು ಹೀಗೆ ಕಾಳು ಮೆಣಸಿನ ಗಿಡನ ಬೇರ್ ಬರುತ್ತಿರಲ್ಲ, ಅದೇ ರೀತಿ ಮಾಡ್ಕೊಬಹುದು ಚಕ್ಕೆ ಗಿಡ. ಚಂದ್ರೇಗೌಡ್ರೆ, ಸಮಯ ಆಗ್ತಾ ಇದೆ, ದಯಮಾಡಿ ಕ್ಷಮಿಸಿ, ಅವ್ರ ಫೋನ್ ನಂಬರ್ ಕೊಡಿಸ್ತೀವಿ, ನೇರವಾಗಿ ಅವ್ರನ್ನೇ ಸಂಪರ್ಕ ಮಾಡ್ಬಿಡಿ. ಹರ್ಷ ವಂದನೆಗಳು. ಹರ್ಷ ಅವರೇ, ನಿಮ್ದು ದೂರವಾಣಿ ಮೊಬೈಲ್ ಸಂಖ್ಯೆ ಹೇಳ್ಬಿಡಿ ದಯವಿಟ್ಟು. 944-93-76-330. ಇನ್ನೊಂದ್ಸರಿ ಹೇಳ್ತೀರಾ? 944-93-76-330. ಇನ್ನೊಂದ್ಸರಿ ಹೇಳ್ಬಿಡಿ. 944-93-76-330. ಕೇಳಿದ್ರೆ, ಈವರೆಗೆ ಗಿಡ ಸಾಂಬಾರು ಬೆಳೆಗಳ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸಿದ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸಕಲೇಶ್ಪುರ ತಾಲೂಕು ದೋಣಿಗಲ್ನ ಭಾರತೀಯ ಇಲಾಖೆ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಎನ್ ಹರ್ಷ. ಹರ್ಷ ಅವರಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಹರ್ಷ. ನಮಸ್ಕಾರ, ಅವಕಾಶ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು, ಮತ್ತೆ ಕೇಳಿದ್ರಿಗೂ ಕೂಡ ಸಾಂಬಾರ್ ಮಂಡಿ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.